ಆತ್ಮೀಯ ಎಲ್ಲ ಕಿಸನ್ಮಣಿ ಕೇಳುಗ ರೈತ ಮಿತ್ರರಲ್ಲಿ ಶರಣು ಶರಣಾರ್ಥಿಗಳು. ಇಂದಿನ ಕಿಸನ್ಮಣಿ ಕಾರ್ಯಕ್ರಮದಲ್ಲಿ ಸಣ್ಣಾಟ ರೇಣುಕಾ ಯಲ್ಲಮ್ಮ ಇದನ್ನು ಪ್ರಸ್ತುತಪಡಿಸಲಿದ್ದಾರೆ. ಬಸವನ ಬಾಗೇವಾಡಿ ತಾಲೂಕಿನ ಬಸವನ ಬಾಗೇವಾಡಿಯ ಸಂಗಣ್ಣ ವೀರಪ್ಪ ಮಾದನಶೆಟ್ಟಿ ಹಾಗೂ ತಂಡದವರು. ಕೇಳೋಣ ಸಣ್ಣಾಟ ಶ್ರೀ ರೇಣುಕಾ ಯಲ್ಲಮ್ಮ. ಜನರ ಬಾಯಿಯಿಂದ ಗೊಡ್ಡಿ ಬಂಜಿನಂತ ಶಬ್ದವನ್ನು ಹೊತ್ತಿಕೊಂಡು ಈ ಧರಣಿ ಮೇಲೆ ಹೇಗೆ ಜೀವಿಸಲಿ ಪರಮಾತ್ಮ? ಇರುವ 84 ಲಕ್ಷ ಜೀವರಾಶಿಗಳಿಗೆ ಸೃಷ್ಟಿಕರ್ತನಾದ ನಿನಗೆ ಈ ದೀನನ ಮರೆಯೂ ಕೇಳಲಿಲ್ಲವೇ ಪರಮಾತ್ಮ? ಹೀಗಾದರೂ ಶಿವಲಿಂಗದ ಪೂಜೆಗಾಗಿ ಬಂದಿರುವೆ. ಇಲ್ಲೇ ಲಿಂಗಕ್ಕೆ ತಲೆ ಹೊಡೆದು ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಾಗಿ ಏನು ಹೇಳು ಪ್ರಾರ್ಥನೆ, ಎತ್ತ ಕಡೆಯಿಂದ ಯಾರೋ ಬರುವಂತೆ ಕಾಣಿಸ್ತಿರುವುದು ನೋಡು. ಓಂ ನಮ ಶಿವಾಯ. ನಮೋ ನಮ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಜೈವಾಗಲಿ. ಮೇಲೆ ಕೇಳು, ನೀನು ಯಾರು, ಯಾವ ದೇಶದವನು, ನಿನ್ನ ಮುಖದಲ್ಲಿ ಯಾವುದೋ ಒಂದು ಅವ್ಯಕ್ತವಾದ ಚಿಂತೆ ಇರಲು ಕಾರಣ? ಗುರುಗಳೇ, ನಾನು ಕಾಶ್ಮೀರ ದೇಶದ ಅರಸನಾದರೆ ಏನಕ್ಕೆ ರಾಜನ ಇರಬೇಕು? ತಮ್ಮ ದಯದಿಂದ ಸಕಲ ಸಂಪತ್ತಿಯೆಲ್ಲ ಇರಬಹುದು, ಆದರೆ ಐದು ಮಂದಿ ಪಟ್ಟದ ಮಡದರಿದ್ದರು ಒಬ್ಬರಿಗಾದರೂ ಮಕ್ಕಳಾಗಲಿಲ್ಲ. ಇದಕ್ಕೆ ಯಾವ ಪರಿಹಾರ ಇಲ್ಲವೇ ಪೂಜ್ಯರಿ? ರೇಣುಕರಾಜನಿ, ಗುರುಗಳೇ, ಶೀಘ್ರವಾಗಿ ನೀನು ನಿನ್ನ ಅರಮನೆಗೆ ಹೋಗು. ನಿನ್ನ ಪಟ್ಟದ ಮಡದನ್ನು ಕರೆದುಕೊಂಡು ಮೂಕಾಂಬಿಕೆ ಪರ್ವತಕ್ಕೆ ಹೋಗು. ಅಲ್ಲಿ ಬಾಲದುರ್ಗಿಯು ವಾಸ ಮಾಡಿಕೊಂಡಿರುವಳು. ನೀವಿರುವರು ಕಾಮ ಸರೋವರದಲ್ಲಿ ಸ್ನಾನ ಮಾಡಿ ಆ ಬಾಲದುರ್ಗಿಯನ್ನು ಅನ್ಯನ್ಯ ಭಕ್ತಿಯಿಂದ ಪೂಜೆಗೈದಿದ್ದಾದರೆ ನಿನಗೆ ಫಲಸಂತಾನ ಪ್ರಾಪ್ತವಾಗುವುದು. ರೇಣುಕರಾಜನಿ, ಗುರುಗಳೇ, ಆ ಬಾಲದುರ್ಗಿ ಯಾವ ಸ್ಥಾನದಲ್ಲಿ ಇರುವಳು ಎಂಬುದು ತಿಳಿಸುರಾ ಪೂಜ್ಯರೇ? ರೇಣುಕರಾಜನಿ, ಗುರುಗಳೇ, ಪಶ್ಚಿಮ ದಿಕ್ಕಿನ ಸಮುದ್ರದಲ್ಲಿ 15 ಮೈಲಿ ಉದ್ದು 2 ಮೈಲಿ ಅಗಲವಾದ ರಮ್ಯವಾದ ಒಂದು ವನವಿರುವುದು. ಅಲ್ಲಿ ನಾಗತೀರ್ಥ, ಗರುಡ ತೀರ್ಥ, ನಂದಿಕಾ ತೀರ್ಥಗಳು ಆ ಪ್ರದೇಶದಲ್ಲಿ ಇರುವವು. ಅದರ ಮುಂದೆ ಹೋಗಲಾಗಿ ಕಾಮಸರೋವರೆಂಬ ಸರೋವರವು ಕಾಣಿಸಿಕೊಳ್ಳುವುದು. ಅದರ ಹತ್ತಿರದಲ್ಲಿ ತಿಪ್ಪರಾವತಿ ಕೆರೆಯಿದ್ದು ಮೂಕಾಂಬಿಕೆ ದೇವಸ್ಥಾನ ಕಾಣಿಸುತ್ತಿರುವುದು. ರೇಣುಕರಾಜನೇ, ಪ್ರಥಮ ದ್ವಾರದಲ್ಲಿ ಮಹಾಭೂಜನಾದಿ ವೀರಭದ್ರನು, ಎರಡನೇ ದ್ವಾರದಲ್ಲಿ ಜಯ ವಿಜಯರು, ಮೂರನೇ ದ್ವಾರಕ್ಕೆ ಹೋದರೆ ಸರ್ವಲೋಕಕ್ಕೆ ಭಯಂಕರವಾದ ಸಿಂಹದ ಮೇಲೆ ಕುಳಿತು ಬಾಲದುರ್ಗವು ಕಾಣಿಸಿಕೊಳ್ಳುವಳು. ನೀವೀರುವರು ಕಾಮ ಸರೋವರದಲ್ಲಿ ಸ್ನಾನ ಮಾಡಿ ಆ ಬಾಲದುರ್ಗಿಯನ್ನು ಅನ್ಯನ್ಯ ಭಕ್ತಿಯಿಂದ ಪೂಜೆಗೈದಾದರೆ ನಿನಗೆ ಫಲಸಂತಾನ ಪ್ರಾಪ್ತವಾಗುವುದು. ರೇಣುಕರಾಜನೇ, ತಾವು ಹೇಳಿದಂತೆ ಮಾಡುತ್ತೇನೆ. ಆದರೆ ಆದರೆಂಬ ಆತಂಕ ಬೇಕೆ? ನಿನಗೆ ಏನು ಕೇಳಬೇಕು? ಅದೊಂದು ಸಂತೋಷದಿಂದ ಕೇಳು. ನಾಮದೇಹ ಯಾವುದೆಂಬುದು ಕೇಳಬಹುದೇ ಪೂಜ್ಯರಿ? ರೇಣುಕರಾಜನೇ, ನಾವು ಗೋದಾವರಿ ತೀರದಲ್ಲಿರುವ ಪುಣ್ಯಪ್ರದವಾದ ದಕ್ಷಿಣೇಶ್ವರ ಕ್ಷೇತ್ರವಾಸಿಗಳು. ನನ್ನನ್ನು ಗೌತಮ ಮಹರ್ಷಿ ಎಂದು ಕರೆಯುವರು. ಮುಂದೆ ನಾನು ಶ್ರೀರಂಗನಾಥನ ದರ್ಶನ ಪಡೆದುಕೊಂಡು ಸೇತು ಬಂಧನದಲ್ಲಿ ಸ್ನಾನ ಮಾಡುವುದಕ್ಕಾಗಿ ನಾನು ರಾಮೇಶ್ವರಕ್ಕೆ ಹೋಗುವೆನು. ರೇಣುಕರಾಜನಿ, ನಾನು ಇನ್ನು ಬರಲೇ. ಹೋಗಿ ಬಂದಿರಿ ಪೂಜ್ಯರಿ. ಓಂ ಭೋಗಾದೇವಿ, ಭೋಗಾದೇವಿ. ಬಂದೆ ಪತಿದೇವರೇ. ಏನು ಮಾಡ್ತೀರಿ ಮನೆಯಲ್ಲಿ? ಮನೆಯಲ್ಲಿ ಶಿವಲಿಂಗದ ಪೂಜೆ ಮಾಡ್ತಾ ಕುಳಿತಿದ್ದೇನೆ ಸ್ವಾಮಿ. ಭೋಗಾದೇವಿ, ನಿನಗೊಂದು ಸಂತೋಷದ ಸಮಾಚಾರ ತಿಳಿಸಲಿ. ಅದೇನು ಸ್ವಾಮಿ ಸಂತೋಷ ಸುದ್ದಿ? ಈ ನಿಮ್ಮ ಮುಖದ ಮೇಲೆ ಚಂದ್ರಕಳೆ ಶೋಭಿಸುತ್ತಿರುವ ಈ ಸಂತೋಷದ ಸುದ್ದಿ ಕೇಳಲು ನಾನು ಕಾತರಳಾಗಿದ್ದೀನಿ. ಅದೇನು ಬಹುಬೇಗನೆ ಹೇಳಬಾರ್ದು ಪತಿದೇವರೇ. ಭೋಗಾದೇವಿ, ಪತಿದೇವರೇ, ನಾನಿಂದು ಶಿವಲಿಂಗದ ಪೂಜೆಗಾಗಿ ಹೋಗಿದ್ದಲ್ಲ. ಹೌದು ಪತಿದೇವರೇ. ಗೌತಮ ಮಹರ್ಷಿಗಳ ದರ್ಶನವಾಯಿತು. ಭೋಗಾದೇವಿ ರಾಜನೇ, ಸಂತಾನ ಚಿಂತೆಯನ್ನು ಬಿಡು. ನಾವು ಇಬ್ಬರು ಕೂಡಿ ಕಾಮ ಸರ್ವದಲ್ಲಿ ಸ್ನಾನವನ್ನು ಮಾಡಿ ಆ ಬಾಲದುರ್ಗಿಯನ್ನು ಅನನ್ಯ ಭಕ್ತಿಯಿಂದ ಪೂಜೆಗೈದಿದ್ದಾದರೆ ನಮಗೆ ಫಲಸಂತನ ದೊರೆಯಿದೆ ಎಂದು ಹೇಳಿ ಹೋದರು. ಭೋಗಾದೇವಿ, ಸಾಕು ಸಾಕು ಪತಿದೇವರೇ. ಈ ನಿಮ್ಮ ಸ್ವಾರ್ಥಿಯನ್ನು ಕೇಳಲು ಎಂದು ನನ್ನ ಕರ್ಣ ಪಟಲ್ಗಳ ಕೇಳವೆಂದು ನಾನು ಮನದಲ್ಲಿ ಕೊರಗುತ್ತಲಿದ್ದೇನು. ನಡ್ರಿ ಸ್ವಾಮಿ, ಈಗಿಂದೀಗಲೇ ಹೋಗಿ ಆ ಮಾಮಯ ಮಮಕರ್ಣೆಯ ದರ್ಶನ ಪಡಿ. ನಡ್ರಿ, ನಡಿ ಭೋಗಾದೇವಿ, ನಡ್ರಿ ಸ್ವಾಮಿ. ಜಗದಂಬಾ ಜಗಜ್ಜನನಿ ನಾಗಬೇಣಿ ಮೈಸಾಸುರ ಮರ್ದಿನಿ ದಯತೋರಿ ವರ ನೀಡು ದೇವಿ. ಎಲೋ ರೇಣುಕರಾಜನೇ, ಈ ನಿನ್ನ ಅಪೂರ್ವಾದ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾಗಿದ್ದೇನೆ. ಯಾತ್ರ ಸಲವಾಗಿ ರಚನೆ, ನೀನು ಮಾಡುವ ಭಕ್ತನ ದೇವನ ದೇವತೆ ಕೂಡ ಮಾಡಲಿಕ್ಕಿಲ್ಲ. ನಿನ್ನ ಮನದ ಬಯಕೆ ಏನಿರುವುದೋ ಕೇಳು. ತಾಯಿ, ನಿನ್ನ ದಯದಿಂದ ಸಕಲ ಸಂಪತ್ತಿಯೆಲ್ಲ ಇರುವುದು, ಆದರೆ ಐದು ಮಂದಿ ಪಟ್ಟದ ಮಡದರಿದ್ದರು ಒಬ್ಬರಿಗಾದರೂ ಮಕ್ಕಳಾಗಲಿಲ್ಲ. ನಮಗೆ ಸಂತಾನ ಫಲ ನೀಡಬೇಕು ದೇವಿ. ರೇಣುಕರಾಜ, ತಾಯಿ, ಈ ನಿನ್ನ ಭಕ್ತಿಗೆ ಮೆಚ್ಚಿ ನಿನಗೆ ಆ ಹೆಣ್ಣ ಕೂಸನ ದಯ ಪಾಲಿಸಿರುವೆನು. ಇವಳು ನನ್ನ ಅವತಾರವೆಂದು ತಿಳಿ. ಇವಳಿಗೆ ರೇಣುಕಾ ಎಲ್ಲಮ್ಮ, ರೇಣುಕಾ ಎಲ್ಲಮ್ಮನೆಂದು ನಾಮಕರಣ ಮಾಡಬೇಕು. ಮುಂದೆ ಅವಳು ಹೊಟ್ಟೆಯಿಂದ ಶ್ರೀಮನ್ನಾರಾಯಣನು ಹುಟ್ಟುವನು. ತಥಾಸ್ತು. ಭೋಗಾದೇವಿ, ಈ ಕುಸಿನ ಮುಖ ನೋಡಿದೆಲ್ಲ ಎಷ್ಟು ಅಂದಾಗಿರ್ಬೋದು. ಈ ಮಗಳನ್ನು ಎತ್ತಿಕೊಂಡು ಹೋಗಿ ಜೋಪಾನ ಮಾಡುತ್ತ ಮನೆಯಲ್ಲಿ ಕೊಡು. ಆಗಲಿ ಪತಿದೇವರೇ. ನಮನಮೋ ತಂದೆಯವರೇ, ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಜಯವಾಗಲಿ ಮಗಳ ರೇಣುಕಾ. ಮೇಲೆ ಕೇಳು. ಏನು ತಂದೆಯವರೇ? ಏನಮ್ಮ? ಈ ಶಿವಲಿಂಗದ ಪೂಜೆಕ್ಕೆ ಹೂವ ಪತ್ರಿ ಶೀತಲದ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ನನಗೆ ಹೋಗಲಿಕ್ಕೆ ಆಶೀರ್ವಾದ ದಯಪಾಲಿಸ್ರಿ ತಂದೆಯವರೇ. ಏನು ಮಾಮಗಳೇ, ಏನು ತಂದೆಯವರೇ? ಇನ್ನೂ ಚಿಕ್ಕವಳು, ಒಬ್ಬಳೇ ಹೋಗಬೇಡಮ್ಮ. ಗುಡ್ಡದಲ್ಲಿ ಹುಲಿ ಕರಡುಗಳು ವಾಸ ಮಾಡುತ್ತಿರಬಹುದು. ಅದಕ್ಕಾಗಿ ನಾನೇ ಹೋಗಿ ಹೂವ ಪತ್ರಿ ಶೀತಳ ನೀರನ್ನು ತೆಗೆದುಕೊಂಡು ಬರ್ತೇನೆ. ಮಾರೇನು? ಏನು ತಂದೆಯವರೇ? ಏನಮ್ಮ? ನಾನು ಚಿಕ್ಕವಳಿದ್ದರೆ ಆನೆ ದಂಡಿ ಗಂಜು ಮಗಳು ನಾನಲ್ಲ. ನಾನೇ ಹೋಗಿ ಹೂವ ಪತ್ರಿ ಶೀತಳದ ನೀರನ್ನು ತೆಗೆದುಕೊಂಡು ಬರುತ್ತೇನೆ ತಂದೆಯವರೇ. ಹಾಗಾದ್ರೆ ಹೋಗಿ ಬರಮ್ಮ. ಆಗಲಿ ತಂದೆಯವರೇ. ಕ್ಷಿಪ್ರವತಿ ಕೆರೆಯಲ್ಲ ರಾಮು ರಾಮ, ರೇಣುಕ ದೇವಿ ಪುಟ್ಟಾಳುವ ರಾಮು ರಾಮ, ರೇಣುಕ ತಾಯಿ ಪುಟ್ಟಾಳುವ. ರೇಣುಕ ದೇವರ ಪುಟ್ಟಾಳ ಅಲ್ಲವ ರಾಮು ರಾಮ, ತಿರುಗಾಡಿ ಹೂವ ತಾಯಿ. ಕಮಲಾದ ಹೂವ ಹರದಾಳ ಶೀತಳದ ನೀರನ್ನು ತೆಗೆದುಕೊಂಡು ಬರುವ ಸಮಯದಲ್ಲಿ ಮಹಾಮುನಿಗಳು ಭೇಟಿಯಾದರೆ ಬಹಳ ಒಳ್ಳೇದಾಯ್ತಮ್ಮ. ಏನು ತಂದೆಯವರೇ, ಅಂತ ಜಮದಗ್ನಿ ಮನೀಷವರ ಕೂಡ ಮದುವೆ ಮಾಡ್ಕೋಬೇಕನ್ನು ಇಚ್ಛೆ ಮಾಡಿದೇನು ತಂದೆಯವರೇ? ಬೇಡಮ್ಮ ಬೇಡ. ಏನಮ್ಮ ರೇಣುಕ? ಏನ ತಂದೆಯವರೇ, ಅವರು ಸನ್ಯಾಸಿ ಆಶ್ರಮದವರು, ಗುಡ್ಡಗವನದಲ್ಲಿ ವಾಸ ಮಾಡುವರು. ಹಿಂದೆ ನೋಡಿದ್ರೆ ಆರು ಹರದಾರಿ, ಮುಂದೆ ನೋಡಿದ್ರೆ ಮೂರು ಹರದಾರಿ. ಭೂಮಿ ಸುಡುವುದಮ್ಮ, ಭೂಮಿ ಸುಡುವುದು. ಅಂತ ಮಹಾ ಕೋಪಿಷ್ಠರು ಕೂಡ ಮದುವೆನೇ ಬೇಡ. ಏನು ತಂದೆಯವರೇ, ಏನಮ್ಮ, ಅಂತ ಸತ್ಯ ಶರಣರು ಕೂಡ ಮದುವೆ ಆದರೆ ನಮ್ಮ ಜನ್ಮ ಉದ್ಧಾರ. ಅಂತ ಮಹಾತ್ಮರ ಪಾದದುಳಿಯಿಂದ ನಮ್ಮ ಜನ್ಮ ಪಾವನ. ಏನು ತಂದೆಯವರೇ, ಆದರೆ ಅಂತ ಸನ್ಯಾಸಿ ಕೂಡ ನನ್ನ ಮದುವೆ ಇಲ್ಲವಾದರೆ ಮತ್ ಯಾರು ಕೂಡ ನನ್ನ ಮದುವಿಲ್ಲ ತಂದೆಯವರೇ? ಬೇಡಮ್ಮ ಬೇಡ. ಏನಮ್ಮ ರೇಣುಕ, ಏನು ತಂದೆಯವರೇ, ಹೂನಾವತಿ ಪಟ್ಟಣದಲ್ಲಿ ಒಳ್ಳೆಯ ವರವನ್ನು ನೋಡಿ ಮದುವೆ ಮಾಡಿ ಕೊಡ್ತೀನಿ ಮಾಮಗಳೇ. ಏನು ತಂದೆಯವರೇ, ಏನಮ್ಮ, ನೀನು ಅವರ ಕೂಡ ಮದುವೆ ಬೇಡಂದರೆ ನಾನು ಇದೇ ಮನೆಯಲ್ಲಿ ಪ್ರಾಣ ಕೊಡಲಿಕ್ಕೆ ಸಿದ್ಧನಾಗಿದ್ದೇನೆ ತಂದೆಯವರೇ. ಏನಮ್ಮ ರೇಣುಕ, ಏನು ತಂದೆಯವರೇ, ಇದೊಬ್ಬಳ ಮಗಳನ್ನು ಕಳೆದುಕೊಂಡು ನಾನೆಲ್ಲಿ ಹೋಗಲಮ್ಮ? ನಿನ್ನ ಇಚ್ಛೆಯಂತೆ ಆಗಲಿ, ನಡಿಯಮ್ಮ. ಆ ಮಾಮನಿಗಳು ಎಲ್ಲಿರುವರು ನೋಡು, ನಡಿ ಮಾತ. ಆಗಲಿ ತಂದೆಯವರೇ. ಓಂ ನಮಃ ಶಿವಾಯ. ನಮ ನಮ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಜೈವಾಗಲಿ ರೇಣುಕ ರಾಜ. ಮೇಲೆ ಕೇಳು. ಏನು ರೇಣುಕ ರಾಜ? ಗುರುಗಳೇ, ನೀನು ನನ್ನ ಆಶ್ರಮದ ಕಡೆಗೆ ಬರಲು ಕಾರಣವೇನು? ಏನು ಗುರುಗಳೇ, ರೇಣುಕ ರಾಜ, ನನ್ನ ಮುದ್ದಮಗಳಾದ ರೇಣುಕ ತಮ್ಮ ಕೂಡ ಮದುವೆ ಆಗುತ್ತೇನೆ ಎಂದು ಹಠ ಮಾಡಿ ಕೂತಿರುವಳು. ಆದ ಕಾರಣ ತಮ್ಮ ಹತ್ತಿರ ಬಂದಿರುವೆ ಗುರುಗಳೇ. ರೇಣುಕ ರಾಜ, ಗುರುಗಳೇ, ನನ್ನ ಕೂಡ ನಿನ್ನ ಮಗಳ ಮದುವೆ? ಹೌದು ಗುರು. ಇಳಿಯೋಳು ಇಲ್ಲದಷ್ಟು ಐಶ್ವರ್ಯ ಕೆಲವು ಕಾಲ ಅನುಭವಿಸಿ ವಿಧಿಯಿಂದ ನೀನು ದೇಶತ್ತಾಗ ಬೆಸಗಿ ಸತಿಸುತ ಹಿತರನ್ನು ಕಳೆದುಕೊಂಡು ತೊಳಲಿ ಶ್ರಮ ಪಟ್ಟು ತ್ರಿಪುರಾವತಿ ಕೆರಿ ಮೇಲೆ 12 ವರ್ಷ ಕಾಲ ಹಣ ಗಳಿದು ನನ್ನ ಕೂಡ ನಿನ್ನ ಮಗಳ ಮದುವೆ? ಹೌದು ಗುರು. ಬೇಡ ರೇಣುಕ ರಾಜ, ಬೇಡ. ಯಾಕಂದರೆ ನಾನು ಸನ್ಯಾಸಿ ಆಶ್ರಮದವನು. ಗುಡ್ಡ ಗಂವಾರದಲ್ಲಿ ಅಡವಿ ಅರಣ್ಯದಲ್ಲಿ ಹಣ್ಣು ಹಂಪಲಗಳನ್ನು ತಂದು ಕಾಲ ಕಳೆಯುತ್ತಿರುವೆನು. ನನ್ನಂಥ ಸನ್ಯಾಸಿಗೆ ಕಟ್ಟಿಕೊಂಡು ಏನು ಸುಖ ಉಣ್ಣುವಳು ರೇಣುಕ ರಾಜ? ಬೇಡ ರೇಣುಕ ರಾಜ, ಎಲ್ಲಾದರೂ ಒಳ್ಳೆಯವರನ್ನು ಹುಡುಕಿ ಮದುವೆ ಮಾಡಿ ಕೊಟ್ಟು ಸುಖದಿಂದ ಕಾಲ ಕಳೆಯುವಂತವನಾಗ ಹೋಗಿ ರೇಣುಕ ರಾಜ. ಗುರುಗಳೇ, ಈ ಮಾತಿನ ವಿಚಾರ ತಾವೇ ಮಾಡಬೇಕು. ಆಗಲಿ ರೇಣುಕ ರಾಜ, ಈ ಮಾತಿನ ವಿಚಾರ ಸುತ ನಾನೇ ಮಾಡುತ್ತೇನೆ. ನೀನು ಹೋಗಿ ಬರುವಂತವನಾಗು. ಆಗಲಿ ಪೂಜ್ಯರೇ. ನಮ ನಮ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಜೈವಾಗಲಿ ರೇಣುಕ. ನೀನು ನನ್ನಲ್ಲಿಗೆ ಬರಲು ಕಾರಣವೇನು? ಏನು ಗುರುಗಳೇ, ತಮ್ಮ ಕೂಡ ಮದುವೆ ಮಾಡ್ಕೋಬೇಕನ್ನು ಇಚ್ಛೆ ಮಾಡಿಕೊಂಡು ನಾನು ತಮ್ಮ ಹತ್ತಿರ ಬಂದಿದ್ದೇನೆ ಗುರುಗಳೇ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆಂಬಂತೆ ಆ ಬೆಟ್ಟದಲ್ಲಿ ಎಷ್ಟೋ ಕಲ್ಲು ಮುಳ್ಳುಗಳಿರುವುದೆಂಬುದಲು ನಿನಗೇನು ಗುರುತು? ನೀನು ಸುಖದ ಸಂಪತ್ತಿನಲ್ಲಿ ಕಾಲ ಕಳೆದವಳು, ಬಿಸಿಲಿನ ಬೇಗಿ ಅರಿದವಳು ರೇಣುಕಾ. ಏನು ಗುರುಗಳೇ, ನನ್ನ ಕೂಡ ನಿನ್ನ ಮದುವೆ ಆಗಬೇಕಾದರೆ ನಿನ್ನಲ್ಲಿ ಪತಿ ಆಜ್ಞೆಗಳು ಬಹಳ ಗಟ್ಟಿಯಾಗಿರಬೇಕು. ಅದು ಹೇಗೆ ಗುರುಗಳೇ? ಅದು ಹೇಗೆಂದರೆ ತನಿಮಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಕಾರ, ಪ್ರಾಣದಲ್ಲಿ ನಿರ್ಭಯವಾಗಿರಬೇಕು. ಮತ್ತು ಇದು ಅಲ್ಲದೆ ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯದಲ್ಲಿ ಉದಾಸೀನಳು, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆ ಹೊಂದಬೇಕು. ಮತ್ತು ಇದು ಅಲ್ಲದೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಅಳಿಯಬೇಕು. ಮತ್ತು ನಿನ್ನ ಇಂದ್ರಿಯ ಚಲ್ಲಾಟಗಳನ್ನು ಬಿಡಬೇಕು. ಅಂದ್ರೆ ನನ್ನ ಕೂಡ ನಿನ್ನ ಮದುವೆ. ಇಲ್ಲವಾದರೆ ಇಲ್ಲ ನೋಡು ರೇಣುಕಾ. ಆಗಲೇ ಗುರುಗಳೇ, ತಾವು ಹೇಳಿದ ವೆಚ್ಚದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ಗುರುಗಳೇ. ರೇಣುಕಾ. ಏನು ಗುರುಗಳೇ? ನೀನು ನುಡಿದಂತೆ ನಡೆಯುವಿಯಾ? ನಾನು ನುಡಿದಂತೆ ನಡೆಯುವನು ಗುರುಗಳೇ. ಆಗಲಿ ರೇಣುಕಾ, ನೀನು ನುಡಿಯಲ್ಲಿ ಅಚ್ಚತ್ತು ಮುಂದೆ ನಡೆ ತಪ್ಪಿದಲ್ಲಿ ಅಂಗಯ್ಯಾಳು ಲಿಂಗ ಘಟ ಸರ್ಪಾಗಿ ನಿನ್ನ ಕೈಗೆ ಸಿಗಲಾರದೆ ಹೋಗಲಿ. ಹಾಗಾದರೆ ವಚನ ಕೊಡುವಂತವಳ ಗುರುಗಳೇ, ವಚನ ತೆಗೆದುಕೋರಿ. ನಡೆಯಲಿ ರೇಣುಕಾ, ಇನ್ನು ಮೇಲೆ ನಿನ್ನ ಇಚ್ಛೆ ಬಂದಂತೆ ನಡೆಯಲಿ. ರೇಣುಕಾ. ಏನು ಪತಿದೇವರೇ? ಇನ್ನು ಮೇಲೆ ನಾನು ಹೇಳಿದಂತೆ ನೀನು ಕೇಳಿದ? ಆಗಲೇ ಸ್ವಾಮಿ, ತಾವು ಹೇಳದಂತೆ ನಾನು ಕೇಳುತ್ತೇನೆ. ಅದನ್ನಿರುವ ಚೆನ್ನಾಗಿ ನನ್ನ ಮುಂದೆ ಹೇಳಿರಿ ಪತಿದೇವರೇ. ರೇಣುಕಾ. ಏನು ಪತಿದೇವರೇ? ಇನ್ನು ಮೇಲೆ ನನ್ನ ಶಿವಲಿಂಗದ ಪೂಜೆಯನ್ನು ಮಾಡಿಕೊಳ್ಳುತ್ತೇನೆ. ನನ್ನ ಪೂಜೆಗೆ ಶರಪಿನ ಸಿಂಬಿಯನ್ನು ಮಾಡಿ ಉಸುಕಿನ ಕೊಡ ಮಾಡಿ ನದಿಗೆ ಹೋಗಿ ನಿಷ್ಕಾಮ್ಯ ಭಕ್ತಿಯಿಂದ ಪನ್ನೀರವನ್ನು ತೆಗೆದುಕೊಂಡು ಬರ್ತೀಯ ರೇಣುಕಾ. ಆಗಲೇ ಪತಿದೇವರೇ, ತಾವು ಹೇಳಿದ ವೆಚ್ಚದಂತೆ ಶರಪಿನ ಸಿಂಬಿಯನ್ನು ಮಾಡಿ ಉಸುಕಿನ ಕೊಡವನ್ನು ಮಾಡಿ ನದಿಗೆ ಹೋಗಿ ತಮ್ಮ ಪೂಜೆಗೆ ಶೀತಳದ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ನನಗ ಹೋಗಲಿಕ್ಕೆ ಆಶ್ರಮದ ದೈಪಾಲ ಶ್ರೀಪತಿ ದೇವರೇ. ನಿನಗೆ ಜಯವಾಗಲಿ ರೇಣುಕಾ, ಹೋಗಿ ಬರುವಂತ ಬಳಾಗು. ಎಲೆ ಮಾಯೆ ಹೋಗು. ನಿನ್ನಲ್ಲಿ ಪತಿಭಕ್ತಿ ಎಷ್ಟರ ಮೆಟ್ಟಿಗೆ ಇರುವುದೆಂಬುದು ನಾನು ಜ್ಞಾನ ದೃಷ್ಟಿಯಿಂದಲೇ ನೋಡುತ್ತೇನೆ. ಹೋಗು ಮಾಯೆ. ಹುಟ್ಟಿ ಬಂದ ಶಂಕರ ಪರಮಾತ್ಮ, ನಾನೇನು ಮಾಡಲಿ? ನಾನು ಎಲ್ಲಿಗೆ ಹೋಗಲಿ? ನನ್ನ ಪತಿದೇವರ ಹೇಳಿದ ಮಾತು ನಿಷ್ಫಲವಾಗಿ ಹೋಯ್ತು. ಇರಲಿ, ನನಗೆ ಬಂದದ್ದು ಬರಲಿ. ಆ ಸದ್ಗುರುವಿನ ದಯೆ ನನ್ನ ಮೇಲಿರಲಿ. ನನ್ನ ಪತಿದೇವರ ಹತ್ತಿರ ಹೋಗಿ ಅವರ ಪಾದಕ್ಕಿರುವ ಮಾತು ನಾನು ಕ್ಷಮ ಕೇಳಬೇಕು. ನನ್ನ ಪತಿದೇವರ ಹತ್ರ ಆದರೂ ಹೋಗುವೆ. ನಮ ನಮೋ ಪತಿದೇವರೇ, ಇದೊಂದು ಮಾತು ಕ್ಷಮಿಸಬೇಕು ಸ್ವಾಮಿ. ದೂರ ಸರದ ನಿಲ್ಲು. ಲಿಂಗ ಪೂಜೆ ಮಾಡಬಳನ್ನು ಕಂಡೆ, ಅಂಗ ಪೂಜೆ ಮಾಡಬಳನ್ನು ಒಬ್ಬಳನ್ನು ಕಾಣೆ, ಕಾಮ್ಯ ಚಲಿಸುವಳನ್ನು ಕಂಡೆ, ನಿಷ್ಕಾಮ್ಯದಿಂದ ಎದ್ದವಳನ್ನು ಒಬ್ಬಳನ್ನು ಕಾಣೆ, ಪತಿಯನ್ನು ಅಗಲಿ ತಿರುಗವರನ್ನು ಕಂಡೆ, ಪತಿಯನ್ನು ಎತ್ತಿ ಪೂಜಿಸುವವರನ್ನು ಒಬ್ಬರನ್ನು ಕಾಣೆ. ನೀಚಾತ್ಮಳೆ, ನನ್ನನ್ನು ಮುಟ್ಟಬೇಡ. ನನ್ನ ಪವಿತ್ರವಾದ ಪಾದವನ್ನು ಮುಟ್ಟಿ ಯಾವ ಪಾಪಕ್ಕೆ ಗುರಿಯಾಗಬೇಕು ನೀವಿ? ರೇಣುಕಾ, ಸುಜ್ಞಾನಿ ಇರುವಂತಕ್ಕೆ ನೀನು ಅಜ್ಞಾನಿ ಆದರೆ ಮುಂದಿನ ಆಲೋಚನೆಗಳನ್ನು ಏನು ಹೇಳಲಿ? ಮಜ್ಜ ನಮ್ಗೈದ ಸೆಲೆಗೆ ನೀರು ಎರೆದರೆ ಆ ನೀರು ಹೇಗೆ ಕೆಳಗೆ ಬೀಳುವುದು? ಎಲೆ ಮಾಯೆ, ನಿನ್ನ ಮೂರ್ಖತನದ ಬುದ್ಧಿಯ ಮೇಲೆ ಜ್ಞಾನಿ ಎಂಬುವನು ನಾನು ನೀನು ನೀರೆದರೆ ನನ್ನ ನೀರು ನಿನಗೆ ದಾಳವಾಗುವುದನೆ. ದುರ್ಗದ ಸ್ತ್ರೀಯಳೇ, ಬಿಡು ಬಿಡು ನಿನ್ನ ಮಂತ್ರ ಕುಮಂತ್ರವನ್ನು. ಹೋಮಕ್ಕೆ ಸಿದ್ಧವಾದ ಸಾಮಗ್ರಿ ಎಲ್ಲವೂ ಹದ್ದು ಹಕ್ಕಿಯಲ ಬಾಳು ಮಾಡಿಯಾ? ಎಲೆ ಮಾಯೆ, ನನ್ನ ಪೂಜೆದ ಫಲವನ್ನು ನಿಷ್ಫಲ ಮಾಡಿದೀಯಾ? ಈಗ ನಾನು ನಿನ್ನನ್ನು ಏನು ಮಾಡಲಿ? ಕಡಿಲೋ ಅಥವಾ ಸುಡುವಲೋ? ಇಲ್ಲವಾದರೆ ಕರ್ಕಸದಿಂದಲೇ ನಿನ್ನನ್ನು ಕರ್ಕರನೆ ಕೊರಿಲ್ಲ. ಇಲ್ಲವಾದರೆ ನಿನ್ನ ಹೃದಯವನ್ನು ಸರ್ರನೆ ಸೆಳಿ ಹಾಕಲ. ಎಲೆ ಮಾಯೆ, ನಿನ್ನ ಮೈಯಲ್ಲಿ ಕೆಟ್ಟ ಮಹಾರೋಗಿ ಹೊರಟು ಹೋಗಂತವಳಾಗು. ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ಇದೇನು ವಿಚಿತ್ರ! ನನ್ನ ಪತಿದೇವರಿಗೆ ಎಷ್ಟೊಂದು ಹೇಳಿದ್ರೆ ಸ್ವಲ್ಪ ಆದರೂ ಕರುಣ ಬರಲಿಲ್ಲ. ಈಗ ನನ್ನ ಮೈಯಲ್ಲಿ ಕೆಟ್ಟ ಮಾರುವಾಗಿರುವುದು ನನ್ನ ಪತಿದೇವರ ದಯದಿಂದ. ನಾನು ಎಲ್ಲಿಯಾದರೂ ಹೋಗಿ ಈ ನನ್ನ ಮೈಲಿರುವಂತ ರೋಗನ ನಾನು ನಿವಾರಣೆಗೆ ಬರ್ತೀನಿ ಸ್ವಾಮಿ. ಅಡವಿ ಅರಣ್ಯ ತಾಯಿ. ಏನು ತಂದೆಯವರೇ? ಏನಮ್ಮ? ನನ್ನ ಪತಿದೇವರ ಪೂಜೆಗೆ ಶರಪಿನ ಶಿಂಬೆಯನ್ನು ಮಾಡಿ ಉಸುಗಿನ ಕೊಡವನ್ನು ಮಾಡಿ ನಾನು ನದಿಗೆ ಹೋಗಿ ನೀರ ತೆಗೆದುಕೊಂಡು ಬರುವ ಸಮಯದಲ್ಲಿ ಚಿತ್ರಗಾಂಧರ್ ಎಂಬ ರಾಜ ತನ್ನ ಪತ್ನಿಯರು ಕೂಡ ಜಲಕ್ರೀಡೆ ಆಡುವ ಸಮಯದಲ್ಲಿ ಮನಸೋತು ಕ್ಷಣ ಮಾತ್ರ ನಿಂತುಕೊಂಡಾಗ ಉಸುಗಿನ ಕೂಡ ಒಡೆದ ಹೋಯ್ತು. ಆದಿಶೇಷನ ಹೊರದ ಹೋದನು, ಪುನಃ ಉಸುಗಿನ ಕೂಡ ಆಗಲಿಲ್ಲ. ಆದಿಶೇಷ ನನ್ನ ಕೈಗೆ ಸಿಗಲಿಲ್ಲ. ನನ್ನ ಪತಿದೇವರ ಹತ್ತಿರ ಬಂದು ಅವರ ಪಾದಕ್ಕೆ ಕ್ಷಮೆ ಕೇಳಿದ್ರೆ ಅವರನ್ನ ನಂಬಲಿಲ್ಲ. ನಿನ್ನ ಮೈಯಲ್ಲಿ ಕೆಟ್ಟ ಮಾರು ಬಡತನಿಗೆ ಶ್ರಾಪ್ ಕೊಡಿದ್ರೆ ತಂದೆಯವರೇ, ಆದ ಕಾರಣ ತಮ್ಮ ಹತ್ತಿರ ಬಂದಿರುವೆನ ಗುರುಗಳೇ? ಮೇಲಿನ ಮಳೆ ಸುರುತ್ತಿರುವುದು ಒಳಗಬಾರಮ್ಮ ತಾಯಿ. ಏನು ತಂದೆಯವರೇ? ಏನಮ್ಮ? ನನ್ನ ಮೈಯಲ್ಲಿ ಕೀವ ನೆತ್ರ ಸೋರುತ್ತಿರುವುದು ಹೇಗೆ ಬರಲಿ ತಂದೆಯವರೇ ನಿನ್ನ ಮನೆಯಲ್ಲಿ? ಏನಮ್ಮ ತಾಯಿ, ಕೀವ ರಕ್ತಕ್ಕೆ ಹೇಸುವಂತ ಮಕ್ಕಳು ನಾವಲ್ಲ. ನಿನ್ನ ರೋಗವನ್ನು ಉದ್ಧಾರ ಮಾಡಿ ಕಳಿಸುತ್ತೇನೆ, ಒಳಗಬಾರಮ್ಮ ತಾಯಿ. ಆಗಲಿ ತಂದೆಯವರೇ. ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ಇದೇನು ವಿಚಿತ್ರ! ಈ ನನ್ನ ಮೈಲಿರುವಂತ ರೋಗನ ನಿವಾರಣೆ ಆಯ್ತು. ಏನು ತಂದೆಯವರೇ? ಏನಮ್ಮ? ಈ ನಿನ್ನ ಭಕ್ತಿಯನ್ನು ನೋಡಿ ನಾನು ಧನ್ಯ ಧನ್ಯದಂತ ತಂದೆಯವರೇ. ಈ ಅಕ್ಕೈ ಜೋಗ ಎನ್ನುವಂತ ಕೀರ್ತಿ ಈ ನಾಡಿ ನಾಡಿನಲ್ಲಿ ಸಾರುತ್ತಿರಲಿ ತಂದೆಯವರೇ. ಏನಮ್ಮ? ನಾನಿನ್ನು ಹೋಗಿ ಬರ್ತೀನಿ, ಆಶೀರ್ವಾದ ದಯಪಾಲ ಶ್ರೀ ತಂದೆಯವರೇ. ಹೋಗಿ ಬಾರಮ್ಮ ತಾಯಿ, ನಿನಗೆ ಜಯವಾಗಲಿ. ಶಿವ ಶಂಕರ ಪರಮಾತ್ಮ, ನನ್ನ ಪತಿದೇವರ ದಯದಿಂದ ಈ ನನ್ನ ಮೈಲಿರುವಂತ ರೋಗನ ನಿವಾರಣೆ ಆಗಿ ನಾನು ಬಂದಿರುವೆನು. ನನ್ನ ಪತಿದೇವರ ಹತ್ತಿರ ಹೋಗಿ ಅವರ ಪಾದಕ್ಕೆ ಕ್ಷಮೆ ಕೇಳಬೇಕು. ನಮ ನಮ ಪತಿದೇವರೇ, ತಮ್ಮ ಪಾದಕ್ಕೆ ವಂದನೆಗಳು. ನನ್ನನ್ನು ಮುಟ್ಟಬೇಡ, ದೂರ ಸರಿದು ನಿಂದರು. ಇಲ್ಲೇ ಮಾಯಿ, ಲಿಂಗ ಪೂಜೆ ಮಾಡವಳನ್ನು ಕಂಡೆ, ಅಂಗ ಪೂಜೆ ಮಾಡವಳನ್ನು ಒಬ್ಬಳನ್ನು ಕಾಣಿ, ಕಾಮ್ಯ ಚಲಿಸುವಳನ್ನು ಕಂಡೆ, ನಿಷ್ಕಾಮ್ಯದಿಂದ ಎದ್ದವಳನ್ನು ಒಬ್ಬಳನ್ನು ಕಾಣಿ, ಪತಿಯನ್ನು ಅಗಲಿ ತಿರುಗವಳನ್ನು ಕಂಡೆ, ಪತಿಯನ್ನು ಎತ್ತಿ ಪೂಜಿಸವಳನ್ನು ಒಬ್ಬಳನ್ನು ಕಾಣೆ. ನೀಚಾತ್ಮಳೆ, ನನ್ನನ್ನು ಮುಟ್ಟಬೇಡ. ಭಾರ್ಗವ ಎಲೋ ಭಾರ್ಗವ, ರಾಮ ಮಗು ಪರಶುರಾಮ. ಬಂದೆ ತಂದೆಯವರೇ, ಬಂದೆ. ನಮ್ಮ ನಮ್ಮ ತಂದೆಯವರೇ, ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಜೈವಾಗಲಿ ಮಗು ಪರಶುರಾಮ. ಆಮೇಲೆ ಕೇಳು. ಏನು ತಂದೆಯವರೇ? ಮಗು, ನನ್ನನ್ನಲ್ಲಿ ಕರೆಸಿದ ಕಾರಣವೇನು ತಂದೆಯವರೇ? ಮಗು ಪರಶುರಾಮ ತಂದೆಯವರೇ, ಈಗ ನಿನ್ನ ತಾಯಿ ಮನಸ್ಸು ಈ ಭೂಮಿ ಮೇಲೆ ಸ್ಥಿರವಾಗಿ ಉಳಿಲಿಲ್ಲ ಮಗು, ಹಾಗೂ ನನ್ನ ವಚನಗಳನ್ನು ಪೂರೈಸಲಿಲ್ಲ. ಬೇಗನೆ ನಿನ್ನ ತಾಯಿನ ಕರೆದುಕೊಂಡು ಬಂದು ನನ್ನ ಮುಂದೆ ಕಡಿದು ಹಾಕಿಬಿಡುವಂತ. ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ಏನು ತಂದೆಯವರೇ? ಮಗು, 9 ತಿಂಗಳ ಹೊತ್ತು ಹೆತ್ತದ ತಾನನ್ನು ಹೇಗೆ ಕೊಲೆ ಮಾಡಬೇಕು ತಂದೆಯವರೇ? ಹೋಲಿ ಚಾತ್ಮನಿ, ಪತಿಯನ್ನು ನಿಂದಿಸಿ ಬಗಳುವ ಸತಿಯಳು ವ್ರತಗಳನ್ನು ಮಾಡಿದರೆ ಏನು ಫಲ ಮಗು ಪರಶುರಾಮ? ಮಗು ಪರಶುರಾಮ ತಂದೆಯವರೇ, ಅತಿಥಿಗಳ ಅಡಿಯಲ್ಲಿ ಭೇದ ಮಾಡಿ ಗತಿಯನ್ನು ಬಯಸಿದರೇನು ಫಲ? ತಂದೆಯ ಮಾತ ಮೀರಿದವರು ಮಕ್ಕಳೇನು? ಹೋಹೋ, ತಂದೆಯ ಮಾತ ಮೀರಿ ನಡೆದವರು ಮಕ್ಕಳೇನು? ಆಗಲಿ, ನನ್ನ ತಂದೆ ಮಾತ ನಾನು ಎಂದಿಗೆ ಮೀರಬಾರದು. ಆಗಲಿ ತಂದೆಯವರೇ, ನೀವು ಹೇಳದಂತೆ ಈಗಿಂದಿಗಲೇ ನನ್ನ ತಾಯಿನ ಕರ್ಕೊಂಡು ಬಂದು ನಿಮ್ಮ ಮುಂದೆ ಕಡ್ದು ಹಾಕ್ಬಿಡ್ತೀನಿ ತಂದೆಯವರೇ. ಆಮೇಲೆ ನನಗೆ ಬೇಡದು 3 ವರಗಳು ಕೊಡ್ಬೇಕು ತಂದೆಯವರೇ. ಮಗು ಪರಶುರಾಮ, ನಿನ್ನ ತಾಯಿನ ಕರೆದುಕೊಂಡು ಬಂದು ನನ್ನ ಮುಂದೆ ಕಡಿದು ಹಾಕಿದ ಮೇಲೆ ನಿನಗೆ 3 ವರಗಳನ್ನು ಕೊಡುತ್ತೇನೆ ಮಗು ಪರಶುರಾಮ. ಹಾಗಾದ್ರೆ ವಚನ ಕೊಡ್ಬೇಕು ತಂದೆಯವರೇ. ವಚನ? ಹೌದು ತಂದೆಯವರೇ. ಹಾಗಾದ್ರೆ ತೆಗೆದುಕೊಳ್ಳು ಮಗು ಪರಶುರಾಮ ವಚನ. ತಂದೆಯವರೇ, ನನಗೆ ಹೋಗಲಿಕ್ಕೆ ಆಶೀರ್ವಾದ ದಯಪಾಲಿಸ್ಬೇಕು ತಂದೆಯವರೇ. ನಿನಗೆ ಜೈವಾಗಲಿ ಮಗು ಪರಶುರಾಮ, ಹೋಗಿ ಬರುವಂತ. ಮನ ತಾಯಿನ ಕರ್ದಾನ, ಕೈಯಾರೆ ಹಿಡ್ದಾನ ರಾಮು ರಾಮ, ಕೈಯ ಹಿಡ್ದಾನ ಕರ್ಕೊಂಡು ನಡೆದಾನ ರಾಮು ರಾಮ, ಕೈಯ ಹಿಡ್ದಾನ ಕರ್ಕೊಂಡು ನಡೆದಾನ. ನನ್ನ ತಾಯಿ ತಂದು ನಾನು ಪರದೇಶ ಮಾ ತಾಯಿ, ಏನು ಮಾ ತಾಯಿ, ನನ್ನ ಬಿಟ್ಟು ನೀನು ಎಲ್ಲಿ ಮರ್ಯಾದ ಮಹಾದೇವಿ ಅಮ್ಮ ತಾಯಿ? ಅಯ್ಯೋ ಶಿವ ಶಿವ, ನನ್ನ ತಾಯಿಯನ್ನು ಕಳೆದುಕೊಂಡು ನಾನು ಪರದೇಶಿ ಆದನ ಮಹಾತಾಯಿ ಅಮ್ಮದೇವಿ. ಅಯ್ಯೋ ಶಿವ ಶಿವ, ಏನು ಮಾತಾಯಿ, ಏನು ಮಾತಾಯಿ, ನನ್ನ ಬಿಟ್ಟು ನೀನು ಎಲ್ಲಿ ಮರ್ಯಾದ ಮಹಾದೇವಿ ಅಮ್ಮ ತಾಯಿ. ಹರಿಹರ ಶರಣರು ತಾಯಿ ಚರಣ, ಏನು ಮಾತಾಯಿ, ನನ್ನ ಬಿಟ್ಟು ನೀನು ಎಲ್ಲಿ ಮರ್ಯಾದ ಮಹಾದೇವಿ. ಅಯ್ಯೋ ಶಿವ ಶಿವ, ತ್ರಿಮೂರ್ತಿ ಪೂಜೆ ಶರಣ, ತ್ರಿಮೂರ್ತಿ ಪೂಜೆ ಶರಣ, ಏನು ಮಾತಾಯಿ, ನನ್ನ ಬಿಟ್ಟು ನೀನು ಎಲ್ಲಿ ಹೋದ ಮಹಾದೇವಿ ಅಮ್ಮ ತಾಯಿ. ಅಯ್ಯೋ ಶಿವ ಶಿವ, ಜನ್ಮ ಮಾಡಿಕೋ, ಏನು ಮಾತಾಯಿ, ಹೋಗಿ ಮಾಡು ಎಣ್ಣಿ ಕೊಂಡಾದ ಜಡಕ, ಹೋಗಿ ಮಾಡು ಎಣ್ಣಿ ಕೊಂಡಾದ ಜಡಕ, ಹೋಗಿ ಮಾಡು ಎಣ್ಣಿ ಕೊಂಡಾದ ಜಡಕ, ಹೋಗಿ ಮಾಡು ಎಣ್ಣಿ ಕೊಂಡಾದ ಜಡಕ. ಅಯ್ಯೋ ಶಿವ ಶಿವ, ಏನು ಮಾತಾಯಿ, ಜನ್ಮ ಮಾಡುವ ಸ್ವಾರ್ಥ ತಾಯಿ, ಸೇವ ಮಾಡೋ ಜನ್ಮ. ನಮ್ಮ ತಂದೆಯವರೇ, ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಜೈವಾಗಲಿ ಮಗು ಪರಶುರಾಮ. ಮೇಲೆ ಕೇಳು. ಏನು ತಂದೆವ್ರಿ? ಮಗು, ನಿಮ್ಮ ಮಾತಿಗಾಗಿ ನನ್ನ ತಾಯಿನ ನಿಮ್ಮಿಂದ ಕಡ್ದು ಹಾಕಿರುವ ತಂದೆವ್ರಿ. ಏನು ತಂದೆವ್ರಿ? ಮಗು, ನಾನು ಬೇಡದ ಮೂರು ವರಗಳು ಕೊಡೋರ ತಂದೆವ್ರಿ. ಮಗು ಪರಶುರಾಮ, ನಿನ್ನ ಭಕ್ತಿ ಮೆಚ್ಚಿದ ಮಗು ಪರಶುರಾಮ, ನಿನ್ನ ಭಕ್ತಿ ಮೆಚ್ಚಿದ್ದೇನೆ. ಯಾವ ವರಗಳನ್ನು ಬೇಕು ಬೇಡು, ಬೇಡಿದ್ದ ಮೂರು ವರಗಳಲ್ಲೇ ಕೊಡುತ್ತೇನೆ ಮಗು ಪರಶುರಾಮ. ಏನು ತಂದೆವ್ರಿ? ಮಗು, ಏಕವಚನವೇನಂದ್ರೆ ಅದು ಏನಿರಬಹುದು? ನಿಮ್ಮ ಕಣ್ಣಲ್ಲಿ ಉರಿ ನೇತ್ರ ಮತ್ತು ಸಿಟ್ಟವನ್ನು ಬಿಡ್ಬೇಕು ತಂದೆವ್ರಿ. ಆಗಲಿ ಮಗು ಪರಶುರಾಮ, ನನ್ನ ಕಣ್ಣಿನಲ್ಲಿರುವುದು ಉರಿ ನೇತ್ರ ಮತ್ತು ಸಿಟ್ಟನ್ನು ತೆಗೆದು ಹಾಕುತ್ತೆ ನೋಡು. ಹಾಗಾದ್ರೆ ನನ್ನ ತಾಯಿಯವರು ಎಬ್ಬಿಸ್ಬೇಕು ತಂದೆವ್ರಿ. ಮಗು ಪರಶುರಾಮ, ಸತ್ಯ ಮಾತಾ ಪಿತಜ್ಞಾನಂ ಧರ್ಮ ಭ್ರಾಂತಿ ದಾಸಕಂ ಶಾಂತಿ ಪತ್ನಿ ಕ್ಷಮೆ ಪುತ್ರಂ. ಮಗು ಪರಶುರಾಮ ತಂದೆವ್ರಿ, ಈ ಭೂಮಿ ಮೇಲೆ ಸತ್ಯವೇ ತಾಯಿ, ಮಗು ಜ್ಞಾನವೇ ತಂದಿ, ನಿನ್ನ ತಾಯಿ ಜನ್ಮ ಪುನರ್ಜನ್ಮ ಕೊಟ್ಟಿದ್ದೇನೆ ಎಬ್ಬಸು ಮಂತಮನಾಗು. ಆಗಲಿ ತಂದೆವ್ರೆ, ನಾನು ಹೋಗ್ಲಿಕ್ಕೆ ಆಸರೋ ದಯ ಪರಿಸ್ಬೇಕು ತಂದೆವ್ರೆ. ನಿನಗೆ ಜೈವಾಗ್ಲಿ ಮಗು ಪರಶುರಾಮ. ಹೌದು ಬರ ಮಂತಮನಾಗು. ಉಡಿಯನ ಭಂಡಾರ ಮಗದಾಳ ಎಲ್ಲಮ್ಮ ರಾಮ ರಾಮ, ಉದ ಉದನ್ನು ತಳೆಲ್ಲಮ್ಮ ರಾಮ ರಾಮ, ಉದ ಉದನ್ನು ತಳೆಲ್ಲಮ್ಮ. ಕೇಳುಗರೆ, ಕಿಸರಮಣಿ ಕಾರ್ಯಕ್ರಮದಲ್ಲಿ ಸಣ್ಣಾಟ ಕೇಳಿದಿರಿ. ಶ್ರೀ ರೇಣುಕಯ್ಯಲ್ಲಮ್ಮ ಇದನ್ನು ಪ್ರಸ್ತುತಪಡಿಸಿದವರು ಬಸವನ ಬಾಗೇವಾಡಿಯ ಸಂಗಣ್ಣ ವೀರಪ್ಪ ಮಾದನ್ ಶೆಟ್ಟಿ ಹಾಗೂ ತಂಡದವರು. ಈಗ ಕೇಳೋಣ ಜಾನಪದ ಸಂಗೀತ ಕಾರ್ಯಕ್ರಮ ಚೌಡಿಕೆ ಪದಗಳನ್ನು ತಿಕೋಟದ ಗೌರವ ಮಾದರ್ ಹಾಗೂ ಸಂಗಡಿಗರಿಂದ. ¶¶ ಅಂದ ಉರವುದ